ಬಗಯನೆಗೆ ನೀ ಬಾಯಲೆಂದು ಬಗಯನೆಗೆ ನೀ ಮಾಯಲೆಂದು ಬಗಯನೆಗೆ ನೀಮಾಯಲೆಂದು ಬಗಯನೆಗೆ ನೀಮಾಯಲೆಂದು ಬಗಯನೆಗೆ ನೀಮಾಯಲೆಂದು ಬ್ರಹ್ಮ ಕೈನ ಗೌನಿಯಾದ ತರಮ ಬಗಯನೆಗೆ ನೀಮಾಯಲೆಂದು ಬ್ರಹ್ಮ ಕೈನ ಕೋನಿಯಾದ ತರಮ ಬಗಯನೆಗೆ ಬಲ ಮುನ್ನೀತು ತನಕು